ಇದು ಅದ್ರಾಗ ನೀ ಬಿಸಿಲಾಗ ಏನ ತಿರುಗಾಡ ಬಂದಿ ಜಾಸ್ತಿನೆ ತಿರುಗಾಡದಾಗ್ಯದ ಅಕ್ಕಡಿ ಕಡೆ ಅಕ್ಕಡಿ ಕಡೆ ಲಗ್ನದ ಒಂದು ಸಂಘದ ಕೆಲಸಗಳು ಮತ್ತೆ ಬ್ಯಾರೇವ್ರ ಒಂದಿಷ್ಟು ಒಂದ್ ಕೆಲಸಗಳು ಇರ್ತಾವಲ್ಲಪ್ಪ ನೀನು ಹೆಚ್ಚವ್ರ ಮನೆ ಕೂತಿರ್ತ ಅಲ್ಲ ಏನೋ ಒಂದ್ ತಿಳಿದಿರ್ತದೆ ಮಾಡಿರ್ತೀವಪ್ಪ ಕೆಲಸಗಳು ಅದಕ್ಕೆ ಹೋಗ್ಬೇಕಾಗ್ತದ ನೋಡ್ಸೋಬಕ್ಕ ನಾನದೇನಂದ್ರ ಈಗೇನು ಬಿಸಿಲು ಇರ್ತದ ಹೌದು ಅದು ಹೆಚ್ಚಿನ ಬಿಸಿಲು ಇದ್ದಾಗ 100,000 ಇಟ್ಕೋಬೇಕು 12 3 4 ಇರ್ತಾನ ಮಧ್ಯಾಹ್ನದಾಗ ಹೊರಗೆ ಹೋಗ್ಲಿಕ್ಕೆ ಅವಾಯ್ಡ್ ಮಾಡಬೇಕು ಪೀಕ್ ಬಿಸಿಲು ಹೆಚ್ಚಿನ ಬಿಸಿಲು ಏನಂತಲ್ಲ ಈ 12-4 ಒಳಗೆ ಇರ್ತದೆ ಕೆಲಸಗಳನ್ನ ಅವಾಗೇ ಇರ್ತಾವ ಕೆಲಸ ಅವಾಗೇ ಇರ್ತಲ್ಲ ಸ್ವಲ್ಪ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ನಮ್ಮ ರೈತ ಬಾಂಧವರು ಸಹಿತ ಈಗ ಹೊಲ ಕೆಲಸ ಮಾಡೋದು ತಪ್ಪದಿಲ್ಲ ಏನಿದ್ರು ಮಾಡಬೇಕ ಆದ್ರೆ ನಾ ಹೇಳೋದೇನಂದ್ರ ಈ ಒಂದು ಟೈಮ್ನಾಗ ಬಿಟ್ಟು ಬಿಡೋದು ದನಕರಿಗಳಿಗೂ ಸಹಿತ ಹೈರಾಣ ಈಗ ಜಲ್ದಿ ಬೆಳಗ್ಗೆ ಆಗ್ತಿರ್ತದಿಲ್ಲ ಜಲ್ದಿ ಹೋಗ್ಬಿಡ್ಬೇಕು 12 ಬಂದ್ಬಿಡ್ಬೇಕು ದನ ಹೊಡ್ಕೊಂಡು ಬಹಳ ಮಂದಿ ರೈತರು ಆ ರೂಢಿ ಹೈಕೊಂಡಿರ್ತಾರ ಹೌದು ತಪ್ಪಿನ ಬಿಸಿಲು ಟೈಮ್ನಾಗ ನಾವೇನು ಮಾಡ್ಬೇಕು ಆಮೇಲೆ ಇನ್ನೊಂದು ಶೋಭಕ ಏನದು ಏನಂತಂದ್ರ ಈ ಬಿಸಿಲು ಕಾಲದಾಗ ಇವೇನು ಮಸಾಲಾ ಹೆಚ್ಚಿಗಿರುವಂತ ಊಟ ಇರ್ತಲ್ಲ ಅದು ಕಡಿಮೆ ಮಾಡ್ಬೇಕು ಈ ಫಂಕ್ಷನ್ ಅಂದ್ಕೂಡಲೆ ಅದೇ ಜಾಸ್ತಿ ಇರುತ್ತೆ ನೋಡಪ್ಪ ಹೌದು ಯಾವುದೇ ಪಲ್ಯ ತಗೊಂಡ್ರು ಮಸಾಲ ಜಗ್ಗೆ ಹಾಕ್ಬಿಟ್ಟಿರ್ತಾರ ಊಟ ಮಾಡ ಮುಂದಾಗ ಏನ್ ಅನ್ಸಂಗಿಲ್ಲಪ್ಪ ರುಚಿ ಅನಿಸಿರ್ತದೆ ಊಟ ಆದ್ಮೇಲೆ ಏನು ಮನೆಗೆ ಬರ್ತೀವಿ ನೋಡು ತಾಸಾದ್ಮೇಲೆ ಹೊಟ್ಟೆಗ ಬಿಸಿ ಬಿಸಿ ಬಿಸಿ ಬಿಸಿ ಆಮೇಲೆ ಊಟನು ಹೋಗಿರೋದಿಲ್ಲ ಊಟನೂ ಹೋಗಿರಂಗಿಲ್ಲ ಆದ್ರೂ ತ್ರಾಸ ಆಗೋದು ಕಡಿಮೆ ಆಗೋದಿಲ್ಲ ಹೌದು ಅದಕ್ಕ ಈ ಬ್ಯಾಸಗಿ ಒಳಗ ಆದಷ್ಟು ಏನಂತಂದ್ರೆ ಈ ಮಸಾಲಾ ತಿನ್ಬಾರ್ದು ಖರೇನೆ ಬೇರೆ ಬೇರೆ ತಿನ್ಬೇಕು ಆಮೇಲೆ ಇನ್ನೊಂದು ಬಹಳ ಮುಖ್ಯ ಅಂತಂದ್ರೆ ನೋಡು ಈ ಹಣ್ಣಿನ ಜ್ಯೂಸ್ ಇರ್ತಾವಲ್ಲ ಇವಕ್ಕೆ ನಾವು ಹೆಚ್ಚಿನ ಒಂದು ಜಾಗ ಕೊಡಬೇಕು ಖರೆ ಅದ ಎಲ್ಲ ಕಡೆ ಜ್ಯೂಸ್ ಇಡ್ಲಿಕ್ಕೆ ನಾವು ಮನೆಗೂ ಸ್ವಲ್ಪ ಜ್ಯೂಸ್ ತಗೊಳ್ಬೇಕು ನೋಡಿ ಹೆಚ್ಚು ಎಲ್ಲೆಲ್ಲ ಅನುಕೂಲ ಆಗ್ತದೆ ಯಾರ್ಯಾರಿಗೆ ಅನುಕೂಲ ಆಗ್ತದೆ ಅನುಕೂಲಲ್ಲಿಕ್ಕೆ ಏನದೇ ಈಗ ಸೋಯಿನೇ ಇರ್ತಾವ ಹಣ್ಣುಗಳಿಗ ಹೌದಿಲ್ಲ ಈ ಕಲ್ಲಂಗಡಿ ಸೋಯಿನೇ ಇರ್ತದ ಕಲ್ಲಂಗಡಿ ಟರ್ಬೂಜ ಒಂದ್ ಹಣ್ಣು ತಂದ್ರೆ ಆಯ್ತು ಮನೆ ಮಂದಿಗೆ ಆಗ್ಬಿಡ್ತದ ಎಲ್ಲರಿಗೆ ಹೌದು ಹೌದೌದು ಆಮೇಲೆ ಇನ್ನೊಂದು ಸರಳ ಹೇಳ್ತೀನಿ ಶೋಭಕ ಮಜ್ಜಿಗೆ ನೀ ಹೇಳದೆ ಅದು ಹೌದಿಲ್ಲ ಮತ್ತೆ ಅದ ಹೆಂಗಂದ್ರ ಬಡವರ ಅಮೃತ ಅಂತ ಹೇಳಿ ಅದು ಕುಡಿದ್ರಂತೂ ಬಹಳ ಹಸಿವನು ಆಗಂಗಿಲ್ಲ ಅಲ್ಲ ಶ್ರೀಮಂತರಿ ಅಮೃತ ಇಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲರಿಗೂ ಅಮೃತನೇ ಅದು ಅವರಿಗೆ ಅಮೃತನೇ ಅದಕ್ಕ ಏನು ಅದ್ರಾಗ ಒಂದ್ ಸ್ವಲ್ಪ ಅನ್ನ ಹಾಕದ ನಿನ್ನೆ ಹೇಳಿದ್ರು ಮಾಡಿಸ್ಕೊಂಡು ಮಾಡಿಸ್ಕೊಂಡು ಕುಡದಿರ್ತಿದ್ವಿ ಮತ್ತೆ ನನಗ ಹೇಳ್ತಿದ್ವಿ ಹೇಳಿ ಬಿಡು ಅಂತೀವಿ ನನಗೇನು ಹೌದು ಮತ್ತೆ ನೀವ್ ಮಾಡ್ತಿ ಇಲ್ಲೋ ಅಂತ ಅದಕ್ಕೆ ಗೊತ್ತಾಗ್ತದೆ ನಮ್ಗೆ ನೋಡು ನಾ ಪ್ರಾಕ್ಟಿಕಲ್ ಮಾಡ್ತೀನಿ ಆದ್ರೆ ಇನ್ನೊಂದೇನಂದ್ರ ಈ ಎರಡೆಲಿ ಪುದೀನ ಹಾಕ್ಬಿಡುದು ಹೌದೌದು ಪುದೀನ ತಂಪ ಕೊತ್ತಂಬರಿ ಪುದೀನ ಚಲೋ ಅನಿಸ್ತದೆ ಇದೊಂದು ಹೌದು ಈ ಮಜ್ಜಿಗೆ ಮನ್ಯಾಗ ಮಾಡಿ ರೆಡಿ ಇಡಬೇಕು ನಾವನು ಕುಡಿಬೇಕ ಯಾರ ಬಂದ್ರೆ ಹೌದೌದು ಈಗ ನಾ ಕೊಡ್ತೀನಿ ಅಂತ ಹೋಗಂಬಂದ ನಿನಗೆ ನಾ ಬಂದಿನ ಅದಕ್ಕೆ ಹೌದೌದು ಅಂತಂದ್ರೆ ನಾ ಹೇಳದನು ಈ ಚಾ ಮಾಡದ ಕಾಫಿ ಮಾಡದ ಈ ಬ್ಯಾಸಿಗೆ ಬಿಟ್ಟು ಬಿಡ್ಬೇಕು ಹೌದೌದು ಕೆಲವರಿಗೆ ಬಹಳ ಇದು ಅದು ಬೇಕೇ ಆಗಿರ್ತದ ಅದೇ ನಮ್ಗೆ ನಮ್ಮಂತವ್ರಿಗೇನೆ ಏನ್ ಕುಡಿದ್ರು ಅದು ಚಾ ಕುಡ್ದಂಗ ಆಗಿರಂಗಿಲ್ಲಪ್ಪ ಆದ್ರ ಏನಂತಂದ್ರೆ 12-4 ಬಿಟ್ಬಿಡ್ರಿ ಸಂಜೆ 4 ಅಂದ್ರೆ ಚಾ ಕಾಫಿ ಕುಡಿದ್ರೆ ಕುಡಿತೀವಿ ಬಿಡು ನಾವೇನ್ ಮಧ್ಯಾಹ್ನ ಕುಡಿಯಂಗಿಲ್ಲ ಅಂತಂದ್ರ ಈ ಬ್ಯಾಸಿಗೆ ಒಳಗ ನಾವ್ ಎಷ್ಟು ನಮ್ಮ ದೇಹಕ್ಕೆ ಒಂದು ತಂಪಿಟ್ಕೊಳ್ಳೋದು ಅದು ಬಹಳ ಮುಖ್ಯ ಇನ್ನೊಂದೇನೋ ಒಬ್ರು ಹೇಳ್ತಾ ಇದ್ರು ಏನಂತಂದ್ರ ಈಗ ಒಳಗ್ ಶೆಕೆ ಬಹಳ ಇರ್ತದೆ ಮನೆಗೆ ಒಂದ್ ಎರಡು ಮೂರು ಬುಟ್ಟಿ ಒಳಗ ನೀರ್ ತುಂಬಿ ಒಳಗೆ ಇಟ್ಬಿಡೋದಂತ ಮನೆ ಅಂದ್ರೆ ಟೆಂಪರೇಚರ್ ತಗೊಂಡು ಎಳ್ಕೋತಾವ್ ನೀರು ನೀರ್ ಕಾಯ್ತಾವ ನೀರ್ ಕಾಯ್ತಾವ ಅಂದ್ರೆ ಏನಾಯ್ತು ಅದೇ ಅಲ್ಲಿ ಹೋದಂಗ ಅನಿಸ್ತದೆ ಇದನ್ನ ಹೇಳಿದ್ರು ವೈಜ್ಞಾನಿಕವಾಗಿ ಎಷ್ಟು ಮಟ್ಟಿಗೆ ಗುರ್ತಿಲ್ಲ ಆದ್ರೆ ಮ್ಯಾಲ್ ನೋಡಿದಂತ ಅನಿಸ್ತದೆ ಹೌದೌದು ಮತ್ತೆ ರೂಮ್ ಏನ್ ಗಾಳಿ ಬಂತು ಅಂತಂದ್ರ ಅಷ್ಟು ಗಾಳಿ ತಣ್ಣಗಾಯ್ತು ಅಂತಂದ್ರ ರೂಮ್ ಸ್ವಲ್ಪ ತಣ್ಣಗಾಗಿ ಆಗ್ತದೆ ಆಮೇಲೆ ಇದ್ರ ಜೊತೆಗೆ ಈ ಪಕ್ಷಿಗಳ ಸಲುವಾಗಿ ಸ್ವಲ್ಪ ಕಾಳಜಿ ತಗೋಬೇಕು ಪಕ್ಷಿಗಳ ಸಲುವಾಗಿ ತಗೋಬೇಕು ಮನ್ಯಾಗ ಹಿರಿಯರ್ ಇರ್ತಾರ ಹಿರಿಯರ ಬಗ್ಗೆ ಕಾಳಜಿ ತಗೋಬೇಕು ಗರ್ಭಿಣಿ ಸ್ತ್ರೀಯರ್ ಇರ್ತಾರಪ್ಪ ಮೇನ್ ಅವ್ರಿಗಿರ್ತದ ನೋಡ್ ಹೈರಾಣ ತ್ರಾಸ ಆಗ್ತದೆ ಹೌದೌದು ಸಾಮಾನ್ಯ ಜನರಿಗೇನೆ ತ್ರಾಸ ಆಗ್ತಿರ್ತದ ಅವರಂತೂ ಬಹಳ ತ್ರಾಸ ಆಗ್ತದೆ ಇನ್ನೊಂದು ಜೀವಿ ಬೆಳೆಸ್ತಿರ್ತ ಹೌದು ಅವ್ರನ್ನು ಸ್ವಲ್ಪ ಮಧ್ಯಾಹ್ನದಾಗ ಹೊರಗೆ ಹೋಗೋದು ಕಡಿಮೆ ಮಾಡ್ಬೇಕು ಕಡಿಮೆ ಮಾಡೋದೇನು ಹೋಗೋದೇ ಬಾರದು ಹೋಗೇಬಾರದು ಕಡಿಮೆ ಅಂತಲ್ಲ ಅವ್ರಿಗೆ ಹೊರಗೇನು ಕೆಲಸ ಇರೋದಿಲ್ಲ ಇರಂಗಿಲ್ಲ ಹೌದು ಖರೇನೆ ಎಲ್ಲ ನೀರ್ ಹೆಚ್ಚಿ ಹೋಗುವಂತದ್ದು ಸೌತೆಕಾಯಿ ಗಜ್ಜರಿ ಆಮೇಲೆ ತೊಪ್ಪಲ್ ಪಲ್ಯ ಹೌದು ಇವೆಲ್ಲ ಊಟದ ಜೊತೆಗೆ ನಾವು ತಿಂದ್ವಿ ಖರೆ ಈ ಬೆವರಿನ ಮುಖಾಂತರ ನೀರ್ ಹೊರಗೆ ಹೋಗಿರ್ತದೆ ಅದನ್ನ ನಾವು ಕೊಟ್ಟಂಗ ಆಗ್ತದೆ ಒಳಗ್ ಮತ್ತೆ ನಾವು ತೋಡಂಗ ಆಗ್ತದೆ. ಮತ್ ಅಂದಂಗ ಮತ್ ಮಜ್ಜಿಗೆ ಏನು ತಣ್ಣಗೆ ಮಾಡಿಟ್ಟಿವೋ ಏನ್ ಬಿಸಿನ ಇಟ್ಟಿವ? ಇಲ್ಲ, ತಣ್ಣಗೆ ಅದ ಗಡಿಗೆ ಒಳಗೆ ಹಾಕಿಟ್ಟಿನ ನಾನು. ನಾ ಮಾಡಿ ಇಟ್ಬಿಟ್ಟಿರ್ತೇನಪ್ಪ, ಹಿಂಗ ಹೊರಗೆ ಹೋಗ್ತಿರ್ತೀನಲ್ಲ, ಬಂದ ಕೂಡ್ಲೇನೆ ಕುಡಿಬೇಕನ್ಸದ. ನೀರ್ ಕುಡಿಯೋ ಬದ್ಲಿ ಒಂದ್ 10 ನಿಮಿಷ ಬಿಟ್ಟು ಮಜ್ಜಿಗೆನೆ ಕುಡಿದ್ಬಿಡ್ತೀನಿ ನೋಡ. ಅದಕ್ಕೆ ಇನ್ನೊಂದು ಮಾತು ಹೇಳ್ಬೇಕಂತ. ಏನಂತ ಹೇಳ್ತಿ? ಏನಂದ್ರೆ ಹೊರಗೆ ಹೋಗಂದ್ರೆ ಕುಡಿತೀನಂತಲ್ಲ, ಹೊರಗೆ ಹೋಗಂದ್ರೆ ಒಂದು ಬಾಟ್ಲ ತುಂಬಿಕೊಂಡು. ಅದನ್ನ ಚಲೋನೇ ಮಜ್ಜಿಗೆ ಯಾವಾಗ ಕುಡಿದ್ರೆ ತಪ್ಪ ಇಲ್ಲ. ಅದಕ್ಕ ಏನಿಲ್ಲ, ಬಾಟಲಿ ನೀರ್ ಇಟ್ಕೊಂಡು ಹೋದಂಗ ಬಾಟ್ಲಿ ಮಜ್ಜಿಗೆ ಇಟ್ಕೊಂಡು ಹೋಗ್ಬಿಡೋದಪ್ಪ. ನೀರ್ ಬಿಟ್ಬಿಡುದು, ಮಜ್ಜಿಗೆ ಬಾಟ್ಲಿ ಇಟ್ಕೊಂಡು ಹೋಗ್ಬಿಡುದು, ಯಾವಾಗ ಒಂದು ಎರಡು ಗುಟ್ಟ ಕುಡಿದ್ಬಿಡುದು. ಚಲೋ ಹೇಳಿತ್ತೋ, ನಾಳೆಯಿಂದ ಹಂಗ ಮಾಡ್ತೀನಿ ನಾನು. ಆಯ್ತು. ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾಯನ್ ವಕೀಲ್. ಇನ್ನು ಮುಂದೆ ಶಾಂತಾಬಾಯಿ ಅಣವೀರ್ ಹಂಗರಗಿ ಹಾಗೂ ಸಂಗಡಿಗರಿಂದ ಭಜನೆ ಪದ. ಅದನ್ನ ಕೃಪಾಯಲಿಂದ ಹುಟ್ಟಿ ಬಂದನೋ ಈಶ್ವರಾಜರಾಗೆ, ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ, ಗವರ ಗ್ರಾಮದೊಳು ಜಲಸೆ ಬಂದನೋ ತಾಲೂಕ ದೇವರಿಗೆ. ಶಾಂತಾಬಾಯಿ ಅಣವೀರ್ ಹಂಗರಿಗಿ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದಿರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ.